ಮುಂದೆ ಕೊಡಿಸೋ ಸೀರೆ, ಮದುವೆ ಆಗೋವರೆಗೆ ತಾಯಿ ಉಡಿಸೋ ಸೀರೆ, ತಾಯಿ ಆಗೋವರೆಗೆ ಬಂಧು ಕೊಡಿಸೋ ಸೀರೆ, ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ, ಕುಂಕುಮ ಇರುವವರೆಗೆ ಹೆಣ್ಣಿನ ಜನುಮ ಕಳೆವವರೆಗೆ ಮಣ್ಣಿನ ಮಮತೆ ಮರೆವವರೆಗೆ. ಅನುಸರಿಸಿದರೆ ಗಂಗೆ ಗೌರಿ ಸ್ಥಾನ, ಕಥೆಯ ಅನುಕರಿಸಿದರೆ ಗಂಡ ಹೆಂಡತಿ ನಂಟು, ಬ್ರಹ್ಮ ಹಾಗಿರ ಗಂಟು, ಹುಟ್ಟು ಸಾವಿನ ನಂಟು, ಹೃದಯ ಮಿಡಿಬವರೆಗೆ ಪ್ರೇಮದ ತುತ್ತ ತುದಿಯವರೆಗೆ ಬಾಳಿನ ಗುಟ್ಟು ತಿಳಿಯುವವರೆಗೆ. ಮರೆವವರೆಗೆ